ಅಂದ್ರೆ ಗಾತ್ರದಲ್ಲಿ ಅವು ಚಿಕ್ಕದಾದ್ರೂ ಕೂಡ ಅದ್ರ ಕೀರ್ತಿ ಮಾತ್ರ ಬಹಳ ದೊಡ್ಡದಿವೆ. ಅವಕ್ಕೆ ಇತ್ತೀಚೆಗೆ ನಾವು ಅಂದ್ರೆ ಅದರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳ ಅಥವಾ ಪೌಷ್ಟಿಕತೆಯನ್ನ ನೋಡಿ ಈಗ ಅದಕ್ಕೆ ನಾವು ಸಿರಿಧಾನ್ಯಗಳು ಅಂತ ಅದಕ್ಕೆ ಹೆಸರಿಸಲಾಗಿದೆ. ಅಂದ್ರೆ ಅದರಲ್ಲಿ ಈಗ ಸಿರಿಧಾನ್ಯಗಳು ಅಂದ್ರೆ ಯಾವಪ್ಪ ಅಂದ್ರೆ ಈಗ ರಾಗಿ, ನವಣೆ, ಹಾರ್ಕ, ಊದ್ಲು, ಕೊರ್ಲೆ, ಬರಗು, ಸಜ್ಜೆ ಇವೆಲ್ಲ ಸಿರಿಧಾನ್ಯಗಳಲ್ಲಿ ಬರ್ತವೆ. ಈಗ ಹೊಸದೊಂದು ಟೆಫ್ ಕೂಡ ಒಂದು ಅಂದ್ರೆ ಇದು ಒಂದು ಇಥಿಯೋಪಿಯಾ ದೇಶದಿಂದ ಬಂದಂತ ಬೆಳೆ ಟೆಫ್ ಅನ್ನೋದು. ಇದು ಒಂದು ಸಿರಿಧಾನ್ಯ ಜಾತಿಗೆ ಸೇರ್ತಕ್ಕಂತ ಒಂದು ಬೆಳೆ ಇದು. ಈ ಸಿರಿಧಾನ್ಯಗಳ ಮಹತ್ವ ಏನಪ್ಪಾ ಅಂದ್ರೆ ಇದರಲ್ಲಿ ಇರ್ತಕ್ಕಂತ ಪೌಷ್ಟಿಕಾಂಶಗಳು, ಆ ಪೌಷ್ಟಿಕಾಂಶಗಳೇ ಅದಕ್ಕೆ ಸಿರಿಯನ್ನ ತಂದ್ಕೊಡ್ತಾ ಇದಾವೆ, ಅಂದ್ರೆ ಶ್ರೀಮಂತಿಕೆಯನ್ನ ತಂದ್ಕೊಡ್ತಾ ಇವೆ. ಈಗ ಅದರಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಿನದಾಗಿ ಎಲ್ಲಾ ಸಿರಿಧಾನ್ಯಗಳಲ್ಲಿ ಅಂತಾನು ಕೂಡ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ನಾರಿನಾಂಶ ಆಗ್ಲಿ ಮತ್ತೆ ಅದರಲ್ಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಅಂತೀವಿ ನಾವು, ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಕೂಡ ಅದರಲ್ಲಿ ಇದೆ. ಅಂದ್ರೆ ಸಿರಿಧಾನ್ಯಗಳಲ್ಲಿ ಈಗ ನವಣೆ, ಸಾವೆ, ಈ ಕಿರುಧಾನ್ಯಗಳಲ್ಲಿ ಇವು ಏನ್ ಮಾಡ್ತಾವಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಇವನ್ನ ಬಳಸ್ಬೋದು. ಅದರಲ್ಲಿ ಮುಖ್ಯವಾಗಿ ಮಧುಮೇಹ ರೋಗಿಗಳಿಗೆ ಮತ್ತೆ ಅತಿಯಾದ ಬೊಜ್ಜು ಇರ್ತಕ್ಕಂಥವ್ರಿಗೆ ಮತ್ತೆ ಮಕ್ಕಳಿಗೂ ಕೂಡ ಬಳಸ್ಬೋದು ನಾವು. ಮತ್ತೆ ರಕ್ತದೊತ್ತಡ ಇರ್ತಕ್ಕಂಥ ರೋಗಿಗಳಿಗೆ ಇವ್ರಿಗೂ ಕೂಡ ಕಿರುಧಾನ್ಯಗಳು ಬಹಳ ಸಹಕಾರಿ. ಅಂತಂದ್ರೆ ಆರೋಗ್ಯವನ್ನ ವೃದ್ಧಿ ಮಾಡ್ಕೋ, ಯಾರಿಗೆ ಆರೋಗ್ಯ ಇರೋದಿಲ್ವೋ ಅಂತವ್ರು ತಿಂದ್ರೆ ಇನ್ನೂ ಆರೋಗ್ಯ ಇಲ್ಲ. ಆ ರೀತಿ ಅಂತ ಅಲ್ಲ, ಎಲ್ರು ಕೂಡ ಬಳಸ್ಬೋದು. ಈಗ ನಾವು ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದು ನಮ್ಮಲ್ಲಿ ಏನಾದ್ರೂ ಮನೋಭಾವನೆ ಇದ್ರೆ ನಾವು ಕೂಡ ಪ್ರತಿನಿತ್ಯ ಊಟದಲ್ಲಿ ಕೂಡ ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ ನಾವು ಬಳಸ್ಬೋದು. ಇವಾಗ ಜಾಸ್ತಿ ಆಗಿರೋದು ಮಧುಮೇಹ ಮತ್ತೆ ಬೊಜ್ಜಿನ ಸಮಸ್ಯೆಗಳೇ ಜಾಸ್ತಿ ಆಗಿರೋದು. ಇದಕ್ಕೆ ಈ ಆಹಾರವನ್ನ ತಿಂದ್ರೆ ಇನ್ನು ಆರೋಗ್ಯ ಹೆಚ್ಚಾಗಿರತ್ತೆ, ಬೊಜ್ಜು ಕಡಿಮೆ ಆಗ್ಬೋದು. ಬೊಜ್ಜನ್ನ ಕಡಿಮೆ ಮಾಡೋದಕ್ಕಿನ್ನ ಅಂದ್ರೆ ನಿಯಂತ್ರಣದಲ್ಲಿ ಇಡ್ಬೋದು, ಮತ್ತೆ ಸಕ್ಕರೆ ಕಾಯಿಲೆನ ನಿಯಂತ್ರಣದಲ್ಲಿ ಇಡ್ಬೋದು ನಾವು. ಕಡಿಮೆ ಆಗುತ್ತೆ ಅನ್ನೋದಕ್ಕಿನ್ನ ನಿಯಂತ್ರಣದಲ್ಲಿ ಇಡುತ್ತೆ ಇದು. ಇವಾಗ ಸಿರಿಧಾನ್ಯಗಳು ಯಾವ್ಯಾವು ಅಂತ ಹೇಳಿದ್ರಿ ಮೇಡಮ್, ಅವುಗಳ ಸಂಸ್ಕರಣೆ ಹೇಗ್ ಮಾಡ್ಬೇಕು? ಮೊದಲನೇದಾಗಿ ಹೇಳ್ಬೇಕಂದ್ರಪ್ಪ ಅಂದ್ರೆ ಸಂಸ್ಕರಣೆ ಅನ್ನೋದು ಮೊದಲೆಲ್ಲ ಸಾಂಪ್ರದಾಯಿಕವಾಗಿ ನಾವು ಕುಟ್ಟಿ ಕೇರಿ ಅದನ್ನ ಅಕ್ಕಿ ಮಾಡ್ಕೊಂತಿದ್ವಿ. ಅಂದ್ರೆ ಹಳೆ ಕಾಲದಿಂದ ಬಂದಂತ ಪದ್ಧತಿ ಅದು, ಸಾಂಪ್ರದಾಯಿಕ ಪದ್ಧತಿ. ಈಗ ನಾವು ಅದ್ರ ಬಗ್ಗೆ ವಿಚಾರ ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ಅದಕ್ಕೋಸ್ಕರ ಯಂತ್ರೋಪಕರಣಗಳು ಬಂದವು. ಹೇಗೆ ನಾವು ಭತ್ತವನ್ನ ಯಂತ್ರೋಪಕರಣಗಳ ಹಾಕಿ ಅಕ್ಕಿ ಹೆಂಗ್ ಮಾಡಿಸ್ಕೊಳ್ತೀವೋ ಅದೇ ರೀತಿ ಕೂಡ ಇವನ್ನ ನಾವು ಸಿರಿಧಾನ್ಯಗಳ ಅಕ್ಕಿಯನ್ನ ಈಸಿಯಾಗಿ ನಾವು ಮಾಡ್ಕೋಬಹುದು. ಈಗ ಅದಕ್ಕೆ ಡಿಸ್ಟೋನರ್ ಕೂಡ, ಡಿಸ್ಟೋನರ್ ಅಂದ್ರೆ ಅದರಲ್ಲಿರ್ತಕ್ಕಂಥ ಕಲ್ಲನ್ನ ಅರಳನ್ನ ಬೇರ್ಪಡಿಸೋ ಯಂತ್ರಗಳು ಸಹ ಇವೆ. ಈಸಿಯಾಗಿ ನಾವು ಅಕ್ಕಿ ಮಾಡಿ ನಾವು ಅದನ್ನ ಬಳಸ್ಬೋದು. ಅಂದ್ರೆ ಈ ಯಂತ್ರೋಪಕರಣಗಳು ಈಗ ಪ್ರತಿಯೊಂದ್ ಕಡೆ ಸಿಗ್ತಾ ಇದಾವೆ ನಮಗೆ. ಈಗ ನಮ್ಮಲ್ಲಿ ಅಗ್ರಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ಇದೆ, ಮತ್ತೆ ಈಗ ಕೆಲವೊಂದು ಬೇರೆ ಕಡೆ ರೈತರು ಕೂಡ ಇದನ್ನ ಈಗ ಅದನ್ನ ಒಂದು ಏನಂತೀವಿ ವ್ಯಾಪಾರ ಅನ್ಕೊಂಡು ಮಾಡ್ತಾ ಇದ್ದಾರೆ. ಯಂತ್ರೋಪಕರಣ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೋದು ಮೇಡಮ್, ಅದು ಎಷ್ಟು ದೊಡ್ಡದಾಗಿರತ್ತೆ, ರೈತರಿಗೆ ಅದು ಯಾವ ತರ ಅದನ್ನ ಅವ್ರು ತಗೋಬಹುದು? ಈಗ ಇದಕ್ಕೆ ಒಂದು ಅಂದ್ರೆ ಉದಾಹರಣೆ ಕೊಡ್ತಾ ಇದ್ದೀನಿ. ಎಲ್ಲಪ್ಪ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಒಬ್ರು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೈತರು ಬೆಳೆದಿರ್ತಕ್ಕಂತ ಧಾನ್ಯವನ್ನ ಅಂದ್ರೆ ಬೆಳೆಯನ್ನ ತಗೊಂಡು ನವಣೆ ಆಗ್ಲಿ, ಸಾವೆ ಆಗ್ಲಿ, ಕೊರ್ಲೆ ಆಗ್ಲಿ ಎಲ್ಲ ತಗೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಕ್ಕಿ ಮಾಡಿ ತಾವೇ ಮಾರಾಟ ಕೂಡ ಮಾಡ್ತಾ ಇದಾರೆ ಬೇರೆ ಪ್ರದೇಶಗಳಿಗೆ, ಬ್ಯಾಂಗ್ಳೂರ್ಗೆ ಪ್ಯಾಕೆಟ್ಗಳಿಗೆ ಮಾಡಿ ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಅದು ಒಂದು ಉದ್ದಿಮೆಯಾಗಿ ಕೂಡ ಈಗ ಅದನ್ನ ಅವರು ಅಳವಡಿಸ್ಕೊಳ್ತಾ ಇದ್ದಾರೆ. ರೈತರು ಕೂಡ ಮಾಡ್ಬೋದು. ಅದಕ್ಕೆ ಈಗ ಕೆಲವೊಂದು ಮಷಿನ್ಗಳು ಕೂಡ ಈಗ ಸಬ್ಸಿಡಿ ರೀತಿಯಲ್ಲಿ ಕೂಡ ಸಿಗ್ತಾ ಇವೆ. ರೈತರು ಕೂಡ ಇದನ್ನ ತಾವು ಒಂದು ಉದ್ದಿಮೆಯಾಗಿ ಕೂಡ ಮಾಡ್ಬೋದು. ಇವಾಗ ಅದೇ ಸಣ್ಣ ರೈತರು ಅದನ್ನ ತಗೊಳಕ್ಕೆ ಬಹಳ ಖರ್ಚಾಗುತ್ತೆ ಅಂತ ಎಲ್ಲ ಅನ್ಕೊಂತಿರ್ತಾರೆ ಮೇಡಮ್. ಇವಾಗ ಅವ್ರಿಗೆ ಏನಾದ್ರು ಅದರಲ್ಲಿ ಯಾವ ತರ ನಿಮ್ಮ ಕೃಷಿ ಇಲಾಖೆಯಿಂದ ಅವ್ರಿಗೆ ಸಿಗತ್ತೆ? ಇಲ್ಲ, ಕೃಷಿ ಇಲಾಖೆ ಅನ್ನೋದಕ್ಕಿನ್ನ ಅಂದ್ರೆ ಈಗ ಸಣ್ಣ ರೈತರು ಪ್ರತಿಯೊಬ್ಬರು ರೈತರು ತಗೊಳ್ಲಿಕ್ಕೆ ಆಗಲ್ಲ. ಅದು ಎಲ್ಲೋ ಒಂದ್ ಕಡೆ ಈಗ ಯಾವ್ದೋ ಒಂದು ಹೋಬಳಿ ಲೆವೆಲ್ ಅಲ್ಲೋ ಅಥವಾ ಒಂದು ತಾಲೂಕು ಈಗ ಪ್ರತಿಯೊಂದ್ ಕಡೆ ಇವೆ ಅಂತ ಹೇಳ್ತಾ ಇದ್ದೀನಿ. ಈಗ ಯಂತ್ರೋಪಕರಣಗಳು ತಾಲೂಕು ಮಟ್ಟದಲ್ಲೂ ಕೂಡ ಸಿಗ್ತಾವು. ಅಂದ್ರೆ ಅದನ್ನ ನಾವು ಹುಡುಕ್ಬೇಕು ಎಲ್ಲಿ ಇವೆ ಅಂತ. ಈ ಸಂಸ್ಕರಣೆ ಯಂತ್ರಗಳು ಸಿಗ್ತಿವೆ, ಆ ಯಂತ್ರವನ್ನ ಸಣ್ಣ ಪ್ರಮಾಣದಲ್ಲೂ ಕೂಡ ತಾವು ಹಾಕೊಳ್ಬಹುದು ಅಥವಾ ದೊಡ್ಡ ಪ್ರಮಾಣದಲ್ಲೂ ಕೂಡ ಇವೆ. ಸಣ್ಣ ರೈತರು ತಾವು ಬೆಳೆದಿರ್ತಕ್ಕಂಥ ಬೆಳೆಯನ್ನು ತಗೊಂಡೋಗಿ ಅಕ್ಕಿ ಮಾಡಿಸಿ ತಾವು ಬಳಸ್ಬೋದು. ಇಲ್ಲ, ಇತ್ತೀಚೆಗೆ ಕೆಲವೊಂದು ಕಡೆ ಇನ್ನೂ ಕೂಡ ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ದಾರೆ. ಹೆಂಗಪ್ಪ ಅಂದ್ರೆ ಬಿಸಿನೀರಲ್ಲಿ ಅದನ್ನ ಕುದಿಸ್ಬಿಟ್ಟು ಅದು ಅಂದ್ರೆ ಬಿಸಿನೀರಲ್ಲಿ ಕುದಿಸಿದಾಗ ಏನಾಗುತ್ತೆ ಅಂದ್ರೆ ಪದರ ಅಂತೀವಲ್ಲ ಮೇಲ್ಪದ್ರ, ಅದು ಲೂಸ್ ಆಗುತ್ತೆ. ಅಂದ್ರೆ ಅದನ್ನ ಮತ್ತೆ ಕುಟ್ಟಿ ಅದನ್ನ ಅಕ್ಕಿ ಮಾಡ್ಕೊಳ್ಳೋ ಇನ್ನು ಪದ್ಧತಿ ನಡೀತಾ ಇದೆ ಹಳ್ಳಿಗಳಲ್ಲಿ. ಅದು ಏನ್ ಕೆಟ್ಟ ಹೋಗಲ್ಲ ಮೇಡಮ್? ಕುದಿಸಿದ್ರೆ ಇಲ್ಲ, ಒಂದು ಹಳ್ಳಿಲಿ ನೋಡಿದೀವಿ ನಾವು, ಬೇರೆ ಯಾರೋ ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ನೋಡಿರೋದಿದ್ದು. ಅವ್ರು ಹೇಳೋ ಪ್ರಕಾರ ಏನಪ್ಪ ಅಂದ್ರೆ, ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಅವರು ಅಕ್ಕಿ ಮಾಡಿಕೊಂಡು ಅದನ್ನ ಉಪಯೋಗಿಸ್ತಾರೆ. ಎಲ್ಲ ಈಗ ಬೆಳೆದಿರ್ತಕ್ಕಂಥ ಅಷ್ಟು ಬೆಳೆನ ತಾವು ಒಟ್ಟಿಗೆ ಅಕ್ಕಿ ಮಾಡ್ಕೊಳ್ಳಲ್ಲ ಅವರು. ಈಗ ಒಂದು ತಿಂಗಳಿಗೆ ಎಷ್ಟು ಬೇಕು ಅಕ್ಕಿನ ಅಷ್ಟೇ ಮಾಡ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಮತ್ತೆ ಅವಶ್ಯಕತೆ ಇರೋ ಅಷ್ಟೇ ತಗೊಂಡು ಮಾಡ್ಕೊಂಡು ಇಟ್ಕೋಬೇಕಷ್ಟೇ. ಹೆಚ್ಚಾದ್ರೆ ಮತ್ತೆ ಅದು ಕೆಟ್ಟೋಗೋ ಸಂಭವ ಇರುತ್ತೆ. ಇವಾಗ ಇದರಲ್ಲಿ ಪೋಷಕಾಂಶಗಳ ಮಹತ್ವ ಏನೇನಂತೀರಾ ಮೇಡಮ್? ಪೋಷಕಾಂಶಗಳು ಅಂದ್ರೆ, ಈಗ ಮುಖ್ಯವಾಗಿ ನಾನು ಅವಾಗಲೇ ಹೇಳಿದೆ, ಇದರಲ್ಲಿ ಮುಖ್ಯವಾಗಿ ರಾಗಿ, ರಾಗಿ ತಗೊಂಡ್ರೆ ರಾಗಿಯಲ್ಲಿ ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ಅಂಶ ಇದೆ. ಅಂದ್ರೆ 344 ಮಿಲಿಗ್ರಾಮ್ನಷ್ಟು ಕ್ಯಾಲ್ಸಿಯಂ ಅಂಶ ಇದೆ. ಇದು ಅದಕ್ಕೆ ನಾವು ಹೇಳೋದು ಮಕ್ಕಳಿಗೆ ಒಂದು ಒಳ್ಳೆ ಆಹಾರ, ಮತ್ತೆ ವಯಸ್ಸಾದವರಿಗೆ ಅಂದ್ರೆ ಒಳ್ಳೆ ಆಹಾರ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ. ಪೋಷಕಾಂಶಗಳಂದ್ರೆ ಎಲ್ಲಾ ಸಿರಿಧಾನ್ಯಗಳಲ್ಲಿ ಏನ್ ಬೇಕಪ್ಪ ಅಂದ್ರೆ, ನಾರಿನ ಅಂಶ, ಫೈಬರ್ ಕಂಟೆಂಟ್ ಅನ್ನೋದು ಅತಿ ಹೆಚ್ಚಾಗಿದೆ ಎಲ್ಲ ಸಿರಿಧಾನ್ಯಗಳಲ್ಲಿ. ಮತ್ತೆ ಇದರಲ್ಲಿ ಇರ್ತಕ್ಕಂತ ಇನ್ನೊಂದು ಅಂಶ ಏನಪ್ಪ ಅಂದ್ರೆ, ಪ್ರೋಟೀನ್ ಇದೆ, ಕೊಬ್ಬಿನಾಂಶ ಇದೆ. ಕೊಬ್ಬಿನಾಂಶ ಅಂದ್ರೆ ನಾವು ಕಡಿಮೆ ಕೊಬ್ಬಿನಾಂಶ ಇದೆ ಸಿರಿಧಾನ್ಯಗಳಲ್ಲಿ. ಮತ್ತೆ ಕಬ್ಬಿಣಾಂಶ, ಐರನ್ ಕಂಟೆಂಟ್ ಅಂತ ಹೇಳ್ತೀವಲ್ಲ, ರಾಗಿಯಲ್ಲಿ ಕೂಡ ಜಾಸ್ತಿ ಇದೆ ಕಬ್ಬಿಣಾಂಶ. ಮತ್ತೆ ಇವು ಆವಾಗಲೇ ಹೇಳಿದೆ ನಾನು, ಮಧುಮೇಹ ರೋಗಿಗಳಿಗೆ, ರಕ್ತದೊತ್ತಡ ಇರ್ತಕ್ಕಂತ ರೋಗಿಗಳಿಗೆ, ಮತ್ತೆ ಪ್ರತಿಯೊಬ್ಬರು ಬಳಸ್ಬೋದು, ಬರೀ ರೋಗಿಗಳಂತ ಅಲ್ಲ. ನಮ್ಮ ಜೀವನ ಶೈಲಿಯನ್ನ ನಾವು ಬದಲಾಯಿಸ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆ ಆಹಾರ ಪದ್ಧತಿಯನ್ನು ರೂಪಿಸ್ಕೊಳ್ಬೇಕಂದ್ರೆ ಸಿರಿಧಾನ್ಯಗಳನ್ನ ಬಳಸೋದ್ರಲ್ಲಿ ಏನ್ ತಪ್ಪಿಲ್ಲ. ಇವಾಗ ಮುಂದೆ ಸಿರಿಧಾನ್ಯಗಳಲ್ಲಿ ತಳಿಗಳು ಯಾವ್ಯಾವ ಅಂತೀರ ಅಂದ್ರೆ, ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಒಂದು HN 46 ಅಂತ, ಅಂದ್ರೆ ಹಗರಿ ನವಣೆ 46 ಅಂತ ಒಂದು ತಳಿ ಇದೆ. ಮತ್ತೆ ಇನ್ನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ DHFT 1093 ಅನ್ನೋದು, ಮತ್ತೆ HMT 100-1, ಮತ್ತೆ RS 118, ಈ ರೀತಿ ಬೇರೆ ಬೇರೆ ತಳಿಗಳಿವೆ. ಮತ್ತೆ ರಾಗಿಯಲ್ಲಿ ತಗೊಂಡ್ರೆ ಕೃಷಿ ವಿಶ್ವವಿದ್ಯಾಲಯ ಬ್ಯಾಂಗ್ಳೂರಿಂದ KMR 340, KMR 301 ಈ ತರ ತಳಿಗಳು ಅವರು ಅಭಿವೃದ್ಧಿಪಡಿಸಿದ್ದಾರೆ. ಇವೆಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ದೊರಕ್ತಾವೆ, ಇದ್ರದ್ದು ಬೀಜಗಳು ತಗೊಂಡು ತಾವು ಕೂಡ ಹೊಲದಲ್ಲಿ ಬೆಳಿಬಹುದು. ಮತ್ತೆ ಬೆಳೆದ್ಮೇಲೆ ಅದನ್ನ ಮಾರಾಟ ಮಾಡ್ಲಿಕ್ಕೆ ಇತ್ತೀಚಿನ ದಿನದಲ್ಲಿ ಸಿರಿಧಾನ್ಯಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಜಾಸ್ತಿಯಾಗಿ ಸಿರಿಧಾನ್ಯ ತಿನ್ಬೇಕು, ಆರೋಗ್ಯವನ್ನು ವೃದ್ಧಿಸ್ಕೋಬೇಕು ಅನ್ನೋ ಇದ್ರಲ್ಲೇ, ಅದೆಷ್ಟೇ ಆಗಲಿ ನಾವು ಸಿರಿಧಾನ್ಯನೇ ತಿನ್ಬೇಕು ಅನ್ನೋ ಇದಾಗ್ತಾ ಇದೆ. ಹಾಗಾಗಿ ರೈತರು ಅದನ್ನ ಬೆಳೆದು ಅದನ್ನ ಸಂಸ್ಕರಣೆ ಮಾಡಿ ಮಾರಾಟ ಮಾಡೋದು ಒಳ್ಳೇದು ಅಂತ ಹೇಳ್ತೀರಾ? ಹೌದು, ಖಂಡಿತ ಮೇಡಮ್. ಯಾಕಂದ್ರೆ ಈಗ ಮೊದಲೆಲ್ಲ ನಾವು ಪ್ರತಿಯೊಬ್ಬ ಹಳ್ಳಿಗಳ ಮನೆಯಲ್ಲಿ ನಾವು ನೋಡ್ತಾ ಇದ್ವಿ, ಏನಂದ್ರೆ ನವಣಕ್ಕಿ ಅನ್ನ, ಸಾವಕ್ಕಿ ಅನ್ನ ನೋಡ್ತಾ ಇದ್ವಿ. ಬಟ್ ಇವಾಗ ಪರಿಸ್ಥಿತಿ ಹೆಂಗೆ ಆಗಿದೆಪ್ಪ ಅಂದ್ರೆ, ಅದು ಶ್ರೀಮಂತರ ಆಹಾರ ಆಗಿ ಬದಲಾಗ್ತಾ ಇದೆ. ಹಳ್ಳಿಗಳಲ್ಲಿ ಜನ ಇವಾಗ ಬರೀ ನೆಲ್ಲಕ್ಕಿ ಅನ್ನ ಅಂತೀವಲ್ಲ, ಅದಕ್ಕೆ ಮೊರೆ ಹೋಗ್ತಾ ಇದ್ದಾರೆ, ಈ ಸಿರಿಧಾನ್ಯಗಳನ್ನ ಮರೆತು ಬಿಡ್ತಾ ಇದ್ದಾರೆ. ಹೌದಾ? ಇದೆಲ್ಲ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಅಂದ್ರೆ ಯಾಕಂದ್ರೆ ಇದಕ್ಕೆ ಕೆಲವೊಂದು ಕಾರಣಗಳು ಇವೆ. ಇತ್ತೀಚೆಗೆ ಭಾರತ ಸರ್ಕಾರ ಕೂಡ ಏನ್ ಮಾಡ್ತಾ ಇದೆ ಅಂದ್ರೆ, ಸಿರಿಧಾನ್ಯಗಳನ್ನ ಬೆಳಿಬೇಕು, ಆ ಸಿರಿಧಾನ್ಯಗಳಲ್ಲಿರತಕ್ಕಂಥ ಪೌಷ್ಟಿಕತೆಗಳನ್ನ, ಪೌಷ್ಟಿಕಾಂಶತೆಯನ್ನು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಉತ್ತೇಜನ ಪೂರ್ವಕವಾದ ಒಂದು ಯೋಜನೆಗಳನ್ನು ಕೂಡ ಹಾಕೊಂಡಿದೆ. ನೀವೆಲ್ಲ ನೋಡಿದೀರ, ಈಗ ಹೋದ ವರ್ಷ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯ ಮೇಳ ಆಯ್ತು. ಈ ರೀತಿ ಮೇಳಗಳನ್ನು ಮುಖಾಂತರ ರೈತರಿಗೆ ಮನ ಮುಟ್ಟಿಸ್ತಾ ಇದ್ದಾರೆ. ಬೆಳಿಬೇಕು, ಬೆಳೆಯೋದ್ರಿಂದ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳ ಬಗ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಇವುಗಳಲ್ಲಿ ಯಾವ ರೀತಿಯಾಗಿ ಖಾದ್ಯಗಳನ್ನ ಮಾಡಬಹುದು ಅಂತೀರಾ? ಈಗ ಸಿರಿಧಾನ್ಯಗಳಿಂದ ನಾವು ಎಲ್ಲಾ ರೀತಿಯಾದ ಪದಾರ್ಥಗಳು ಅಥವಾ ಖಾದ್ಯಗಳು ಅಥವಾ ತಿನಿಸುಗಳು ಅಂತ ಹೇಳ್ತೀವಿ, ಈ ರೀತಿ ಮಾಡ್ಕೊಂಡು ತಿನ್ಬಹುದು. ಇದರಲ್ಲಿ ನವಣೆ ತಗೊಂಡ್ರೆ ನವಣಕ್ಕಿ ಅನ್ನ ಒಂದು ಬರುತ್ತೆ, ಅನ್ನನೇ ಒಂದು. ನಾವಾಗ್ಲೇ ಹೇಳಿದೆ, ನವಣಕ್ಕಿಯನ್ನ ಹಿಂದಿನ ಕಾಲದಿಂದ ಹಳ್ಳಿಗಳಲ್ಲಿ ನೋಡ್ತಾ ಇದ್ವಿ. ಅನ್ನ ಅನ್ನೋದು ಅದು ಒಂದು ಮೊದ್ಲಿಂದ ಮಾಡ್ತಾ ಬಂದಂತ ಒಂದು ಇದು ಪದ್ಧತಿ ಅದು. ಇತ್ತೀಚೆಗೆ ನಾವು ನವಣಕ್ಕಿ ಅನ್ನ ಜೊತೆ ನವಣಕ್ಕಿ ಬಿಸಿಬೇಳೆ ಬಾತ್ ಮಾಡಬಹುದು, ನವಣಕ್ಕಿ ಚಿತ್ರಾನ್ನ ಮಾಡಬಹುದು, ನವಣಕ್ಕಿಯಿಂದ ಇಡ್ಲಿ ಮಾಡಬಹುದು, ದೋಸೆ ಮಾಡಬಹುದು. ನವಣಕ್ಕಿ ಅನ್ನ ಊಟ ಮಾಡಕ್ ಆಗಲ್ಲ ಅನ್ನೋರು ಈ ತರದ್ದೆಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿ ಬಳಸಿ ತಿನ್ಬಹುದು. ನಾವು ತಿನ್ಬಹುದು. ಈಗ ನಾನು ಅವಾಗ್ಲೇ ಹೇಳಿದೆ, ಈಗ ರಾಗಿ, ರಾಗಿ ತಗೊಂಡ್ರೆ ನೀವೆಲ್ಲ ನೋಡಿದಿರಾ, ನಾವು ನೋಡಿದೀವಿ ತುಂಬಾ ಸರಿ ಅಂಗಡಿಗಳಿಗೆ ಹೋದಾಗೆಲ್ಲ ನೋಡಿದಾಗ ಏನಾಗುತ್ತೆ ಅಂದ್ರೆ, ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ರಾಗಿ ಮಾಲ್ಟ್ನ ಅಂಗಡಿಯಿಂದ ಕೊಂಡ್ಕೊಳ್ತಾರೆ. ಅದನ್ನೇ ನಾವು ಮನೆಯಲ್ಲೇ ಮಾಡ್ಬೋದು, ಅದು ತುಂಬಾ ಒಂದು ಕಷ್ಟಕರವಾದ ಕೆಲಸನೂ ಅಲ್ಲ. ಈಗ ರಾಗಿ ಮಾಲ್ಟ್ ಹೆಂಗಪ್ಪ ಅಂದ್ರೆ, ನಾನು ಅವಾಗ್ಲೇ ಹೇಳಿದೆ, ರಾಗಿ ಮಾಲ್ಟಲ್ಲಿ 344 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಅಂಶ ಇದೆ. ಇದನ್ನ ತಿನ್ಸೋದ್ರಿಂದ ಮಕ್ಕಳಿಗೆ ಒಂದು ಬಹಳ ಸಹಕಾರಿಯಾದ ಅಂಶ. ರಾಗಿ ಮಾಲ್ಟ್ ಮಾಡೋದು ಹೆಂಗಪ್ಪ ಅಂದರೆ, ರಾಗಿ ಈಗ ನಾನು ಅಳತೆ ಪ್ರಕಾರ ಹೋದರೆ 100 ಗ್ರಾಂ ರಾಗಿ ತೊಗೊಂಡ್ರೆ ಅಥವಾ 1 ಲೋಟ ರಾಗಿ ತೊಗೊಂಡ್ರೆ 1/2 ಲೋಟದಷ್ಟು ಗೋಧಿ, 1/2 ಲೋಟದಷ್ಟು ಹೆಸರುಕಾಳು ತೊಗೋಬೇಕು. ತೊಗೊಂಡು 3 ಒಂದು ಇಡೀ ರಾತ್ರಿ ಅಂದರೆ 8 ತಾಸುಗಳಷ್ಟು ನೆನೆ ಹಾಕಬೇಕು. ನೆನೆ ಹಾಕಿ ಬೇರೆ ಬೇರೆ ಆಗಿ ನೆನೆಸ್ಬೇಕು. ಬೇರೆ ಬೇರೆ ಆಗಿ ಇವಾಗ ಒಂದು ರಾತ್ರಿ ಅಲ್ಲಿ ನೆನೆ ಇಟ್ಟು ಬೆಳಗ್ಗೆ ಅದನ್ನ ನೀರನ್ನ ತೆಗೆದು ಮತ್ತೆ ನೀರು ಹಾಕಿ ಇಡ್ಬೋದಾ ಮೇಡಮ್? ಅದು ಅಂದ್ರೆ ಈಗ ಇಲ್ಲ, ಈಗ ರಾತ್ರಿ ನಾವು ಈಗ 8 ತಾಸು ಈಗ ರಾತ್ರಿ ಒಂದು 6-7 ಗಂಟೆಗೆ ಹಾಕಿದ್ರೆ ಬೆಳಗ್ಗೆವರೆಗೂ ನೆನೆಸೋದಷ್ಟೇ. ಅದಾದ ನಂತರ ಏನ್ ಮಾಡ್ಬೇಕು, ತೆಗೆದು ಅದನ್ನ ಮೊಳಕೆ ಕಟ್ಬೇಕು. ಬೇರೆ ಬೇರೆ ಆಗಿ ಮೊಳಕೆ ಕಟ್ಬೇಕು, ಕೂಡಿಸ್ಬಾರ್ದು. ಮತ್ತೆ ಬೇರೆ ಬೇರೆ ಆಗಿ ಮೊಳಕೆ ಬಂದ್ಮೇಲೆ ಬೇರೆ ಬೇರೆ ಆಗಿ ಅದನ್ನ ಒಣಗಿಸ್ಬೇಕು ನೆರಳಲ್ಲಿ, ಅಂದ್ರೆ ನೀರಿನ ಅಂಶ ಎಲ್ಲ ಹೋಗ್ಬೇಕು. ಎಲ್ಲ ನೀರಿನ ಅಂಶ ಎಲ್ಲ ಹೋಗಂಗೆ ಒಣಗಿಸಿ ಅದನ್ನ ಹುರಿಬೇಕು, ಸಣ್ಣ ಉರಿಲಿ ಒಲೆ ಮೇಲೆ ಹುರಿಬೇಕು. ಅದು ಮೊಳಕೆಯನ್ನು ತಿಕ್ಕಿ ತೆಗೆಯೋ ಅವಶ್ಯಕತೆ ಇರಲ್ಲ ಮೇಡಮ್, ಹುರಿದ ಮೇಲೆ ತೆಗಿಬೇಕು. ಬಿಚ್ಕೊಳ್ಬಿಡತ್ತೆ, ತಿಕ್ಕಿದ್ರೆ ಹೋಗ್ಬಿಡತ್ತೆ. ಅಂದ್ರೆ ಹುರಿದ ಮೇಲೆ ತೆಗೆದ್ರೆ ಅದರಲ್ಲಿರ್ತಕ್ಕಂಥ ಹೆಚ್ಚಿನ ಅದು ಏನಾದರೂ ನಾರಿನಾಂಶ ಇದ್ರೆ ಅದು ಹೋಗ್ಬಿಡುತ್ತೆ. ಅಂದರೆ ಹೆಚ್ಚಿನದು ನಾರಿನಾಂಶ ಇದ್ರೆ ಕೆಲವೊಂದ್ಸಾರೆ ಅದು ಏನಂತೀವಿ ಜೀರ್ಣ ಆಗಲ್ಲ ಅಂತ ಹೇಳ್ತೀವಿ. ಅದು ಒಂದು ಸ್ವಲ್ಪ ನಾರಿನಾಂಶನ ತೆಗೆದ್ರೆ ಒಳ್ಳೇದು, ತೆಗೆದು ಬಿಡ್ಬೇಕು ಅದು ಏನು ಮೊಳಕೆ ಬಂದ ಅಂಶನ. ಆಮೇಲೆ ಏನು ಮಾಡಬೇಕು, ಮನೆಯಲ್ಲೇ ಮಿಕ್ಸಿ ಮಾಡ್ಕೋಬೋದು ನೀವು. ಮನೆಯಲ್ಲೇ ಮಿಕ್ಸಿ ಮಾಡಿಕೊಂಡು ಒಂದು ತೆಳುವಾದ ಬಿಳಿ ಬಟ್ಟೆಯಲ್ಲಿ ಅಥವಾ ನಾವು ಮಸ್ಲಿನ್ ಕ್ಲಾತ್ ಅಂತ ಹೇಳ್ತೀವಿ, ತೆಳುವಾದ ಬಿಳಿ ಬಟ್ಟೆಯಲ್ಲಿ ಅದನ್ನ ಸೋಸಿ ಇಟ್ಕೋಬೇಕು. ಆ ಪುಡಿನ ನಾವು ಏನಿಲ್ಲ ಅಂದ್ರೆ 3 ತಿಂಗಳವರೆಗೂ ಇಟ್ಕೋಬಹುದು. ಹೊರಗಡೆ ಇಟ್ಕೋ, ಅದಕ್ಕೆ ಆ ಪುಡಿಗೆ ನೀವು ಒಂದ್ ಸ್ವಲ್ಪ ಫ್ಲೇವರ್ ಬೇಕಪ್ಪ, ಸುವಾಸನೆ ಬೇಕು ಅಂದ್ರೆ ಏಲಕ್ಕಿ ಹಾಕೋಬೇಕು. ಏಲಕ್ಕಿ ಹಾಕೊಂಡು ಆ ಪುಡಿ ಒಂದು ಗಟ್ಟಿಯಾದ ಮುಚ್ಚಳ ಮುಚ್ಚಿ ಇಟ್ಕೋಬೇಕು. ಆ ಪೌಡರ್ನ ನೀರು ಅಥವಾ ಹಾಲು, ಮಕ್ಕಳಿಗೆ ಯಾವ್ದಿಷ್ಟ ಆ ನೀರು ಅಥವಾ ಹಾಲಲ್ಲಿ ಹಾಲನ್ನ ಕುದಿಲಿಕ್ಕಿಟ್ಟು ಅದನ್ನ ತಣ್ಣೀರಲ್ಲಿ ಕಲ್ಸ್ಕೊಂಡು, ಹಿಟ್ಟನ್ನ ತಣ್ಣೀರಲ್ಲಿ ಕಲ್ಸ್ಕೊಂಡು ಕುದಿತಾ ಇರ್ಬೇಕಾದ್ರೆ ಅದಕ್ಕೆ ಹಾಲು ಅಥವಾ ನೀರಿಗೆ ಹಾಕಿ ಕಲಕ್ತಾ ಇರ್ಬೇಕು. ಕಲಕ್ತಾ ಇದ್ದು ಅದಕ್ಕೆ ರುಚಿಗೆ ಏನ್ ಬೇಕು ಮಕ್ಕಳಿಗೆ, ಉಪ್ಪು ಬೇಕಾದ್ರೆ ಉಪ್ಪು, ಸಕ್ಕರೆ ಬೇಕಾದ್ರೆ ಸಕ್ಕರೆ ಅಥವಾ ಬೆಲ್ಲ ಕೂಡ ಹಾಕೋಬಹುದು. ಹಾಕಿ ಅದನ್ನ ಸ್ವಲ್ಪ ತಣ್ಣಗೆ ಉಗುರು ಬೆಚ್ಚಿಗೆ ತಣ್ಣಗೆ ಆದ್ಮೇಲೆ ಮಕ್ಕಳಿಗೆ ತಿನ್ಸ್ಬೋದು. ಬೇಕಂದ್ರೆ ಅದರಲ್ಲಿ ಬಾದಾಮಿ ಗೋಡಂಬಿ ಪೌಡರ್ ಕೂಡ ಹಾಕೋಬಹುದು ಅಂತೀರಾ ಮೇಡಮ್? ಹಾಕೋಬಹುದು, ಬಟ್ ಬಾದಾಮಿ ಗೋಡಂಬಿ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಕೊಬ್ಬಿನ ಅಂಶ ಮತ್ತೆ ಜೀರ್ಣ ಆಗೋದು ಒಂದ್ ಸ್ವಲ್ಪ ಕಷ್ಟ. ಈ ರೀತಿ ಇರೋದ್ರಿಂದ ರಾಗಿ ಮಾಲ್ಟ್ನ ಈ ರೀತಿ ಬಳಸ್ಬೋದು. ಅಂದ್ರೆ ಸೆರ್ಲ್ಯಾಕ್ ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಸೆರ್ಲ್ಯಾಕ್ ಬದಲಾಗಿ ರಾಗಿ ಮಾಲ್ಟ್ನ ನಾವು ಬಳಸ್ಬೋದು. ರಾಗಿ ಮಾಲ್ಟ್ನ ಬಳಸೋದ್ರಿಂದ ಒಂದ್ ಏನಪ್ಪ ಇಲ್ಲಿ ಉಪಯೋಗ ಏನಪ್ಪ ಅಂದ್ರೆ, ಈಗ ನೀವು ಮೊದ್ಲೆಲ್ಲ ನೀವು ಕೇಳಿರ್ಬೋದು ರಾಗಿಯನ್ನ ಒಡ್ರಾಗಿ ಅಂತ ಕರಿತಾ ಇದ್ವಿ. ಅಂದ್ರೆ ಏನಪ್ಪ, ರಾಗಿಗೆ ಮೊಳಕೆ ಬರೆಸಿದ್ರೆ ಅದರಲ್ಲಿ ಅನೇಕ ಜೀವ ರಾಸಾಯನಿಕ ಕ್ರಿಯೆಗಳು ನಡೆದು ಆಹಾರದ ಗುಣಮಟ್ಟ ವೃದ್ಧಿ ಆಗುತ್ತೆ. ಮತ್ತೆ ಇದು ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ ಆಗಿ ಅದು ಪರಿಣಾಮ ಆಗುತ್ತೆ. ಮತ್ತೆ ಅಲ್ಲಿ ಅದರಲ್ಲಿ ಸಿಗ್ತಕ್ಕಂಥ ಲವಣಾಂಶಗಳು ಇನ್ ದೇಹಕ್ಕೆ ಹೆಚ್ಚಾಗಿ ಸಿಗ್ತಾವ. ಇದಕ್ಕೆ ನಾವು ಮತ್ತೆ ಇದರಲ್ಲಿ ನೀರಿನಲ್ಲಿ ಕರಗತಕ್ಕಂಥ ಜೀವಸತ್ವಗಳು ಕೂಡ ಹೆಚ್ಚಾಗಿರೋದ್ರಿಂದ ಆಹಾರ ಪಚನ ಕ್ರಿಯೆಗೆ ಮತ್ತೆ ಕಿಣ್ವಗಳ ಕಾರ್ಯಚಟುವಟಿಕೆಗೆ ಈ ಮಾಲ್ಟ್ನಿಂದ ತಯಾರಿಸಿದ ಪದಾರ್ಥಗಳು ಕೂಡ ಹೆಚ್ಚು ಒಂದು ಹೆಚ್ಚಾಗ್ತಾವ ಇದರಲ್ಲಿ. ಅಂದ್ರೆ ಈ ಮಾಲ್ಟ್ನಿಂದ ನಾವು ಬರೀ ಸೆರ್ಲಾಕ್ ತರ ಕಲಸಿ ತಿನ್ಸೋ ಕೂಡ ಮಾಡ್ಬೋದು, ಮತ್ತೆ ಅದನ್ನ ಉಂಡೆ ಕೂಡ ತಯಾರಿಸ್ಕೊಡ್ಬೋದು ಮಕ್ಕಳಿಗೆ. ಆ ಪೌಡರ್ ಇಂದ ಪುಡಿಯಿಂದ ಉಂಡೆ ಕೂಡ ಮಾಡಿಕೊಡ್ಬೋದು ನಾವು, ಬೇಸನ್ ಲಡ್ಡು ತರ. ಇವಾಗ ಅದನ್ನ ವಯಸ್ಸಿನ ಮಿತಿ ಇಲ್ಲ ಮೇಡಮ್, ಮಾಲ್ಟ್ ಯಾರಾದ್ರೂ ಕುಡಿಬಹುದು. ನಾವು ಚಹಾದ ಬದಲಾಗಿ ಮಾಲ್ಟ್ ಕೂಡ ಕುಡಿಬಹುದು, ಇನ್ನು ಆರೋಗ್ಯಕ್ಕೂ ಒಳ್ಳೆಯದು, ಒಳ್ಳೆ ಹಸುವಾದಾಗ ಕುಡಿಯಿದ್ರೆ ಇನ್ನು ಒಳ್ಳೇದಾಗುತ್ತೆ. ಹಾಗೆ ರಾಗಿ ಹಪ್ಪಳ ಏನಾದ್ರೂ ಮಾಡ್ಬೋದಾ ಮೇಡಮ್? ಈಗ ರಾಗಿ ಹಪ್ಪಳ ಮಾಡ್ಬೋದು, ರಾಗಿ ಚಕ್ಲಿ ಮಾಡ್ಬೋದು. ಈಗ ಹಪ್ಪಳ ಅಂದ್ರೆ ರಾಗಿಯನ್ನ ನೀರಿನಲ್ಲಿ 3-4 ದಿವಸ ನೆನೆಸಿ ಅದನ್ನ ರುಬ್ಬಿ ಅದರದ್ದು ಮೇಲಿಂದು ಚಟ್ಟ ಅಂತೀವಲ್ಲ ನಾವು, ಒಂದು ಸಿಪ್ಪೆಯನ್ನ ತೆಗೆದು ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಉಪ್ಪು ಬೆರೆಸಿ ನೆರೆ ಹಪ್ಪಳದಂತೆ ತಟ್ಟೆಯ ಮೇಲೆ ಹರಡಿ ಉಗಿಯಲ್ಲಿ ಬೇಯಿಸಿ ಒಣಗಿಸಿ ಮಾಡ್ಕೋಬಹುದು ನಾವು.